ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗಾಗಿ ಕಿಸಾನವಾಣಿಯಲ್ಲಿ ಇಂದು ಅಡಿಕೆ ಸುಲಿಯುವ ಅನುಭವ ಕುರಿತು ಸಿದ್ದಾಪುರ ಹೊಸೂರಿನ ಧರ್ಮ ಮಂಜಾನಾಯ್ಕ ಅವರೊಡನೆ ಸಂದರ್ಶನ. ಧರ್ಮ ಮಂಜಾನಾಯ್ಕ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅಡಿಕೆಯನ್ನ ಬೆಳೆಯುವಂತಹದ್ದು ಎಷ್ಟು ಕಷ್ಟವೋ ಅದನ್ನ ಒಣಗಿಸುವಂತಹದ್ದು ಮತ್ತು ಹಳತಿಗಿಡುವಂತಹದ್ದು ಅಥವಾ ಸುಲಿದು ಮಾರಾಟ ಮಾಡುವಂತಹದ್ದು ಕೂಡ ಅಷ್ಟೇ ಒಂದು ಶ್ರಮದಾಯಕವಾದಂತಹ ಕೆಲಸ. ಈ ಅಡಿಕೆಯನ್ನ ಸುಲಿಯುವುದಕ್ಕೆ ಒಂದು ಪೂರ್ವ ಸಿದ್ಧತೆ ಅಂದ್ರೆ ಏನೇನು ಮಾಡಬೇಕು? ಅದಕ್ಕೆ ಪೂರ್ವ ಸಿದ್ಧತೆ ಅಂದ್ರೆ ಅಡಿಕೆ ತಂದು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಸಿ ಅದನ್ನ ಅದಕ್ಕೆ ನೀರಲ್ಲಿ ನೆನೆಸಬೇಕು. 24 ಗಂಟೆ ನೆನೆಸಿ. ಯಾಕೆ ಅದು? ಅದು ನೆನೆಸೋದ್ರಿಂದ ಅದು ಮ್ಯಾಲಿನ ಸಿಪ್ಪೆ ಓಪನ್ ಆಗ್ತದೆ, ಸುಲಭದಲ್ಲಿ ತೆಗಿಬಹುದು. ಚಾಲಿ ಅಂತ ಮಾಡ್ತಾರಲ್ರಿ ಆ ಟೈಪ್ ಆಗ್ತದೆ, ಇಲ್ಲಾಂದ್ರೆ ಗೋಟ್ ಆಗ್ಬಿಡುತ್ತದೆ. ಈಗ ಹಳತಿಗೆಲ್ಲ ಇಡ್ತಾರಲ್ಲ, ಒಂದು 3-4 ತಿಂಗಳು ಇಡ್ತಾರಲ್ಲ, ಗೋಣಿ ಚೀಲದಲ್ಲಿ ತುಂಬಿಸಿ ಇಡ್ತಾರೆ, ಅದು ವಾಟದಲ್ಲಿ ಇಡ್ತಾರೆ, ಅದನ್ನು ಕೂಡ ನೀರಲ್ಲಿ ನೆನೆಸಿ ನೀರಲ್ಲಿ ನೆನೆಸಿ ಮಾಡಿದ್ರೆ ಪ್ಯೂರ್ ಚಾಲಿ ಓಪನ್ ಆಗುತ್ತದೆ, ಇಲ್ಲಾಂದ್ರೆ ಚಾಲಿ ಓಪನ್ ಆಗಲು ಗೋಟ್ ಆಗ್ಬಿಡುತ್ತೆ. ಗೋಟ್ ಆಗ್ತದೆ. ಇದು ಹೊಸದಾಗಿ ಕೇಳ್ತಾ ಇರೋದು ನಾವು, ನಮ್ಮ ಊರಿನಲ್ಲಿ ಹಾಗಿಲ್ಲ. ಸರಿ, ಈಗ ಅಡಿಕೆ ಸುಲಿಯುವುದಕ್ಕೆ ಏನಾದರೂ ಸುಧಾರಣೆ ಆಗಿದೆ ಮೆಷಿನಲ್ಲಿ? ಮಿಷಿನ್ ಸುಧಾರಣೆ ಆಗಿದೆ. ಮಿಷಿನ್ ನಲ್ಲಿ ಏನಂದ್ರೆ ಅಡಿಕೆ ಬಹಳ ಪುಡಿ ಆಗ್ಬಿಡುತ್ತೆ, ಅದರಲ್ಲಿ ಎಲ್ಲವೂ ಪೂರ್ತಿ ಬರಲ್ಲ, ಪ್ಯೂರ್ ಚಾಲಿ ಆಗಿ ಬರಲ್ಲ, ಅದರಲ್ಲಿ ಸ್ವಲ್ಪ ಸಿಪ್ಪೆ ಎಲ್ಲ ಹೊರಟ ಹೊರಟಾಗಿ ಹೊರಬರ್ತದೆ, ಅದನ್ನ ಮತ್ತೆ ಮನುಷ್ಯರಿಗೆ ಕ್ಲೀನ್ ಮಾಡಬೇಕಾಗುತ್ತೆ. ಆಮೇಲೆ ಈಗ ಅಡಿಕೆ ಸುಲಿಯುವ ಮಣೆ ಅಂತ ಇರ್ತದಲ್ಲ, ಅದರಲ್ಲಿ ಏನಾದ್ರು ಸುಧಾರಣೆ ಆಗಿದೆಯಾ? ಅದೇ ಒಳ್ಳೇದು. ಮೊದಲಿಂದ ಏನ್ ಮಾಡಿದ್ದಾರೆ ಹಿರಿಯ ಜನ ಪೂರ್ವಿತರು ಅದ್ ಕರೆಕ್ಟ್, ಅದು ಅದರಿಂದ ಪ್ಯೂರ್ ಚಾಲಿ ಅಂದ್ರೆ ಚಾಲಿ ಆಗಿ ಬರ್ತದೆ, ಗೋಟು ಕೆಲವು ಸ್ವಲ್ಪ ರೊಪ್ಪಿದ್ದಿದ್ರೆ ಗೋಟ್ ಆಗಿ ಬರ್ತದೆ. ಈ ಅಡಿಕೆ ಸುಲಿಯುವ ಮಣೆ ಹೇಗಿರ್ಬೇಕು ಅಂತ, ಎಷ್ಟೋ ಸರಿ ಅದು ಬಡ್ ಆಗಿರ್ತದೆ, ಅದು ಅಷ್ಟು ಶಾರ್ಪ್ ಆಗಿರುವುದಿಲ್ಲ, ಅದನ್ನ ಏನಾದ್ರು ಅರ ಹಾಕ್ಬೇಕು. ಅರ ಹಾಕ್ಬೇಕಾಗದೆ ಅಂದ್ರೆ ಈ ಇವರು ಬಡಿಗರ ಹತ್ರ ಎಲ್ಲ ಹಣಿಸ್ಕೊಂಡು ಅದನ್ನ ಅದ ಹದ ಮಾಡ್ಕೊಂಡು ಕರೆಕ್ಟ್ ಆಗಿ ಪೇಸ್ ಮಾಡಿ ಇಟ್ಕೋಬಾರ್ದು. ತುಂಬಾ ಶಾರ್ಪ್ ಇದ್ರೆ ಕೈ ಚುಚ್ಚು, ಬಹಳ ಶಾರ್ಪ್ ಇರಬಾರ್ದು. ಅದೊಂದು ಮೀಡಿಯಂ ಸೈಜ್, ಅದಕ್ಕೆ ತಕ್ಕಾಗೆ ಕರೆಕ್ಟ್ ಮಾಡ್ತಾರೆ, ಮಾಡಿರ್ತಾರೆ ಆ ಟೈಪ್ ಇರ್ಬೇಕು. ಸ್ವಲ್ಪ ಎತ್ತರ ಇರ್ಬೇಕು, ಎತ್ತರ ಬಹಳ ಎತ್ತರ ಬೇಡ, ಒಂದು ನಾವು ಕೂಡಿರೋ ಮನೆ ಎಲ್ಲ ಕೂತ್ಕೊಳ್ತೀವಲ್ಲ ಆ ಹೈಟ್ ಇದ್ರೆ ಸಾಕು. ಈಗ ತುಂಬಾ ಹೊತ್ತು ಕೂತಾಗ ಸೊಂಟ ನೋವು ಎಲ್ಲ ಬರ್ತದೆ, ಬಂದರೂ ಕೂಡ ನಾವು ಕೆಲಸ ಮಾಡ್ಬೇಕಲ್ಲ, ಹೊಟ್ಟೆ ತುಂಬಲ್ಲ, ಕೆಲಸ ಮಾಡೇ ಮಾಡ್ತಾರೆ. ಅದರಲ್ಲಿ ಕೂಡ ಸುಧಾರಣೆ ಆಗಿದೆ, ನಿಂತ್ಕೊಂಡು ಮಾಡುವಂತದ್ದು, ಕುರ್ಚಿಯಲ್ಲಿ ಕೂತ್ಕೊಂಡು ಮಾಡುವಂತದ್ದು. ನಿಂತ್ಕೊಂಡು ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ, ಈ ಹೆಣ್ಮಕ್ಳಿಗೆಲ್ಲ ಬಹಳ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಕ್ ಆಗಲ್ಲ. ಅವ್ರು ಹೆಚ್ಚಿನದಾಗಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ತಾರೆ. ಈಗ 1 ಗಂಟೆಯಲ್ಲಿ ಅಡಿಕೆ ಸುಲಿಯೋದಿದ್ರೆ ಎಷ್ಟು ಕಿಲೋ ಸುಲಿಬಹುದು? 1 ಗಂಟೆಯಲ್ಲಿ ಸಮಯ 2.5 ಕೆಜಿ ಹಿಂಗೆ ಸುಲಿಯಬಹುದು, 3 ಕೆಜಿ ಸುಲಿಯಬಹುದು, 2.5 ಕೆಜಿ 3 ಕೆಜಿ 3 ಕೆಜಿ ವರೆಗೆ ಸುಲಿಯಬಹುದು. ಸುಲಿದ ನಂತರದ ತೂಕವೋ ಅಥವಾ ಮೊದಲಿಂದ? ಅದು ಸುಲಿದ ಆದ್ಮೇಲೆ ತೂಕ. ಈಗ 1 ಕಿಲೋ ಸುಲಿದಕ್ಕೆ ಎಷ್ಟು ಚಾರ್ಜ್? 1 ಕಿಲೋ ಸುಲಿದಕ್ಕೆ 1 ಕಿಲೋಕ್ಕೆ ಅಂದ್ರೆ 1 ಕಿಲೋ ಅಂದ್ರೆ 1.5 ಕೆಜಿ 2.75 ಕೆಜಿ ಬರೋ ಒಂದು ಅಳತೆ ಮಾಪ್ ಇದೆ ಕೊಳಗ ಅಂತ ನಾವು, ಆ ಮಾಪ್ನಲ್ಲಿ ನಾವು ಅಳತೆ ಮಾಡಿ ತೊಳ್ತೀವಿ, ರೇಟ್ ಹಾಕ್ತಾರೆ. 1 ಕೊಳಗ ಅಂದ್ರೆ ತಿಂದ್ರೆ 2.5 ಕೆಜಿ 2.75 ಕೆಜಿ ಇರ್ಬೋದೇ, ಅದಕ್ಕೆ 22 ರೂಪಾಯಿ ಹಾಕ್ತಾರೆ. 1 ಕೊಳಗ ಅಂದ್ರೆ 2.5 ಕೆಜಿ ಆದ್ರೆ 22 ರೂಪಾಯಿ. ನಮ್ಮಲ್ಲಿ ಜಾಸ್ತಿ ಇದೆ ರೇಟು, ನಮ್ಮಲ್ಲಿ ಮಾತ್ರ ಅದು 22 ರೂಪಾಯಿ ಕೊಡ್ತಾ ಇದೀವಿ. ಈಗ ಅಡಿಕೆ ಸುರಿಯೋದಂದ್ರೆ ಹಗಲು ಇಡೀ ಸುಲಿತಾರೋ ಅಥವಾ ರಾತ್ರಿ ಹೊತ್ತು ಬಂದು? ರಾತ್ರಿ ಸುರಿತಾರೆ, ಹಗಲು ಹೊತ್ತು ಬೇರೆ ಕೆಲಸ ಮಾಡಿಕೊಂಡು ರಾತ್ರಿ ಹೊತ್ತು, ಹಗಲತ್ತು ಹೆಣ್ಮಕ್ಳೆಲ್ಲ ರಾತ್ರಿ ಹಗಲಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಮನೆ ಕೆಲಸನ ರಾತ್ರಿ ಬಂದು ಉಳಿತಾರೆ. 2-3 ಗಂಟೆ ಸುಲಿಬಹುದು, 10 ಗಂಟೆ 11 ಗಂಟೆ ವರೆಗೆ ಸುಲಿಬಹುದು, ಲೈಟ್ ಇದ್ರೆ. ಲೈಟ್ ಇದ್ರ ಈಗ ಅಡಿಕೆಯಲ್ಲಿ ಏನಾದ್ರು ಬೇರೆ ಬೇರೆ ಗುಣಮಟ್ಟದ ಇರ್ತದಲ್ಲ, ಚಾಲಿಯಲ್ಲಿಯೂ ಕೂಡ ಬೇರೆ ಬೇರೆ ವೆರೈಟಿ ಇರ್ತದೆ, ಅದರಲ್ಲಿ ಕೋಕ್ ಅಂತ ಎಲ್ಲ ಇರ್ತದಲ್ಲ, ಅದು ಇದ್ರ ಸುಲಿಲಿಕ್ಕೆ ಕಷ್ಟ ಆಗ್ತದ? ಕೋಕ್ ಆದ್ರೆ ಈಜಿಯಿಂದ ಓಪನ್ ಆಗ್ಬಿಡುತ್ತದೆ, ಅದು ಸ್ವಲ್ಪ ಲಡ್ ಆಗಿ ಬರ್ತದೆ, ಹಾಗಾಗಿ ಅದು ಗೋಟ ಅಂತ ಬರೋದು, ಅದೇ ಸ್ವಲ್ಪ ರಪ್ಪು ಮನುಷ್ಯನಿಗೆ ತ್ರಾಸ ಕೊಡೋದು, ಅದೇ ಅದು ಬೇಗ ಕೆಲಸ ಆಗೋದು, ಸಿಪ್ಪಿಡೋದಲ್ಲ ಓಪನ್ ಆಗೋದಲ್ಲ. ಅದು ಈಗ ನೀವು ಅಡಿಕೆ ಸುಲಿಲಿಕ್ಕೆ ಎಲ್ಲೆಲ್ಲ ಹೋಗ್ತೀರಿ? ಅಡಿಕೆ ಹೋಗಲ್ಲ, ಪಾರ್ಟಿಗಳು ನಮ್ಮ ಮನೆಗೆ ತಂದು ಹಾಕ್ತಾರೆ, ಮನೆಗೆ ತಂದು ಹಾಕ್ತಾರೆ, ತನ್ನ ನೆನೆಸೋದು ಅದು ಚೀಲ ಆಗುತ್ತೆ, ಒಂದು ಚೀಲ ಅಂತ ಚೀಲ ಬ್ಯಾಗ್ ಮಾಡ್ಕೆ ತಗೊಂಡು ಇರ್ತಾ ಇರ್ತಾರೆ, ಆ ಬ್ಯಾಗ್ ಇಂತಿಷ್ಟ ಅಂತ ಒಂದು ಬ್ಯಾಗ್ ಬಂದಿರ್ತಾರೆ, ಅವ್ರಿಗೆ ಲೆಕ್ಕ ಇರ್ತದೆ, ಆ ಲೆಕ್ಕದ ಬಗ್ಗೆ ನಾವು ಕರೆಕ್ಟ್ ಆಗಿ ಅವರಿಗೆ ಸುಲ್ದೆಲ್ಲ ರೆಡಿ ಮಾಡಿಕೊಟ್ರೆ ಅವರು ಹಾಕ್ಬೇಕಾದ್ರು ಲೆಕ್ಕ ಮಾಡಿ ಹಾಕ್ತಾರೆ, ಒಯ್ಬೇಕು ತಗೊಂಡು ಹೋಗ್ಬೇಕಾದ್ರು ಅದೇ ಲೆಕ್ಕಾಚಾರ ಮಾಡಿ ಕಳ್ಕೋದು. ಒಂದು ಚೀಲಕ್ಕೆ ಇಂತಿಷ್ಟೇ ಬರ್ಬೇಕು ಅನ್ನೋದು ಆಳತಿ ಇರೋದು, ಆಳತಿ ಪ್ರಕಾರನೇ ಹೋಗ್ತಾರೆ ಅವರು. ಹೆಚ್ಚು ಕಡಿಮೆ ಆಗುದಿಲ್ಲ, ಹೆಚ್ಚು ಕಡಿಮೆ ಆದ್ರೂ ಕೂಡ ನಮ್ಮ ಮೇಲೆ ರಿಮಾರ್ಕ್ ಮಾಡ್ತಾರೆ. ಈಗ ನಿಮ್ಮಲ್ಲಿ ಸುಲಿಲಿಕ್ಕೆ ಎಷ್ಟು ಜನ ಇದ್ದಾರೆ? ನಮ್ಮಲ್ಲಿ 15 ಜನ 20 ಜನವರೆಗೆ ಆಗಿದೆ. ಈಗ ಸ್ವಲ್ಪ ಈ ಮದುವೆ ಮನೆ ಸಿಗಿ ಜನರಿ, ಸ್ವಲ್ಪ ಜನ ಕಡಿಮೆ. ಈಗ ನೀವು ಅಲ್ಲದೆ ಹೆಂಗಸರು ಊರಲ್ಲಿ ಬರ್ತಾರೆ, ಅವರಿಗೆ ಎಲ್ಲ ಪೇಮೆಂಟ್ ಎಲ್ಲ ಹೇಗೆ? ಪೇಮೆಂಟ್ ಅದು ಒಂದು ತಿಂಗಳಲ್ಲಿ 2 ಸಲ 3 ಸಲ ಪೇಮೆಂಟ್. ಈಗ ಬೇರೆ ಬೇರೆ ಅಡಿಕೆ ತೋಟದವರೆಲ್ಲ ತಂದು ಹಾಕ್ತಾರೆ? ಹಾಕ್ತಾರೆ. ಇಷ್ಟು ಲೆಕ್ಕ ಹೇಗೆ ಅದು ಲೆಕ್ಕ? ಈಗ 1 ಕ್ವಿಂಟಲ್ ಅಥವಾ 2 ಕ್ವಿಂಟಲ್ ಹೇಗೆ ಲೆಕ್ಕ? ಹೇಗೆ ಕ್ವಿಂಟಲ್ ಲೆಕ್ಕ? ಆ ಲೆಕ್ಕ ಅವ್ರು ಚೀಲಕ್ಕೆ ಬ್ಯಾಗ್ ಮಾಡ್ಕೊಂಡು ಆ ಬ್ಯಾಗ್ ಇಂತಿಷ್ಟೇ ಬ್ಯಾಗ್ನಾಗ ತೂಕ ಮಾಡ್ಕೊಂಡೇ ಬರ್ತಾರೆ ಅವರು ಅಲ್ಲಿಂದ. ನಾವು ಅದನ್ನು ನೆನೆಸಿ ಸುಲಿದು ರೆಡಿ ಮಾಡಿಕೊಟ್ರೆ ನಮ್ಗೆ ಇದನ್ನ ಲೆಕ್ಕ, ನಾವು ಒಂದು ಕೊಳಗ ಅಂತ ಮಾಡ್ತೀವಲ್ಲ ಆ ಕೊಳಗ ಲೆಕ್ಕದಲ್ಲಿ ಕೊಡ್ತಾರೆ. ಒಂದು ಕೊಳಗ ಹೋಗಿ ₹25 ಹಿಂಗೆಲ್ಲ ಕೊಡ್ತಾರೆ. ಸರಿ, ಸ್ವಲ್ಪ ಅಡಿಕೆ ಕೃಷಿಯ ಬಗ್ಗೆ ಹೇಳಿ. ನೀವು ಅಡಿಕೆ ಎಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ರಿ, ಹೇಗೆ ಬೆಳೀತಾ ಇದ್ರಿ? ನಾವು ಅಡಿಕೆ ಈಗ ಸ್ವಲ್ಪ ಈಗ ಬರ್ತಾ ಇದ್ದೀವಿ, ಈಗ ಒಂದು 2.5-3 ಕ್ವಿಂಟಲ್ ಒಳಗೆ ಬರ್ತದೆ. ಇನ್ನು ಬೆಳೆ ಹಾಕಿದೀವಿ, ಈಗ ಒಂದು 3/4 ಎಕರೆ ತೋಟ ತುಂಬಿದೀವಿ. ಅದೀಗಷ್ಟ 6-7 ಗಂಟೆವರೆಗೆ ಬರಲಿಲ್ಲ, ಲೇಬಲ್ ಬಂದಿದೆ. ಈಗ ಸಾಂಪ್ರದಾಯಿಕವಾಗಿ ಭತ್ತ ಬೆಳೆಯುವ ಪ್ರದೇಶಗಳಲ್ಲೆಲ್ಲ ಈಗ ಅಡಿಕೆ ತೋಟ ಬರ್ತಾ ಇದೆ. ಹೀಗೆ ಅಡಿಕೆ ತೋಟ ವಿಸ್ತಾರ ಆಗ್ತಾ ಹೋದ್ರೆ ಏನಾಗ್ಬಹುದು ಮುಂದೆ? ಭತ್ತದ ಕೊರತೆ ಆಗ್ತದೆ, ಅವಾಗ ಅದ್ರ ರೇಟ್ ಜಾಸ್ತಿ ಆಗ್ತದೆ, ಇದ್ರ ರೇಟ್ ಕಡಿಮೆ ಆಗ್ತದೆ, ಅಡಿಕೆ ರೇಟ್ ಕಡಿಮೆ ಆಗ್ತದೆ. ಅದಕ್ಕೆ ಏನ್ ಮಾಡಬಹುದು ಅಂತೇಳಿ? ಅದಕ್ಕೆ ಇನ್ ಏನ್ ಮಾಡ್ಬೇಕು ಅನ್ನೋದ್ರೆ ಮುಂದೆ ನೋಡ್ಬೇಕಾಗಿದೆ. ಯಾಕಂದ್ರೆ ದುಡ್ಡು ಬೇಕು, ಈಗ ಶ್ರಮ ಕಡಿಮೆ ಆಗ್ಬೇಕು, ಜಾಸ್ತಿ ದುಡ್ಡು ಬರ್ಬೇಕು. ಆ ರೀತಿ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ಜನ. ಗದ್ದೆಯೆಲ್ಲ ಮಣ್ಣು ತುಂಬೋದು, ಗಿಡ ಹಚ್ಚೋದು ಮಾಡ್ತಾ ಇದೀವಿ. ಈ ವರ್ಷವೂ ಕೂಡ ನೋಡ್ತಾ ಇದೀವಿ ಸಾಕಷ್ಟು ತೋಟಗಳು ನೀರಿಲ್ಲದೆ ಒಣಗಿದ್ದನ್ನು ಕಾಣ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಏನಾಗುತ್ತೆ? ಬಹಳ ಕಷ್ಟನೇ ಪರಿಸ್ಥಿತಿ, ಕಷ್ಟನೇ ಇದೆ. ಇವಾಗಲೇ ಎಷ್ಟೋ ತೋಟಗಳ ಒಣಗಿದೆ. ಹೌದು, ಈಗ ನಮ್ದೆಲ್ಲ ಬೋರ್ ಇದೆ, ಸ್ವಲ್ಪ ಪರವಾಗಿಲ್ಲ. ಬೋರ್ ಇಲ್ದವ್ರಿ, ಬರೀ ಬಾವಿ ತೋಟ ಇರ್ರಿ, ಅವ್ರದೆಲ್ಲ ಎಲ್ಲ ಹೋಯ್ತು. ನೀರಿಲ್ದೇನೆ ಏನು ಕೃಷಿ ಮಾಡಕ್ಕಾಗಲ್ಲ. ಮೇನ್ ಇರೋದೇ ನೀರು. ಈಗ ನೀರ್ ಹಾಯಿಸುವುದ್ರಲ್ಲಿ ಏನಾದ್ರೂ ಸುಧಾರಣೆ ಆಗಿದೆಯಾ? ಮೊದಲೆಲ್ಲ ಕಣಿಯಲ್ಲೆಲ್ಲ ಬಿಡ್ತಾ ಇದೆ, ಕಣಿಯಲ್ಲಿ ಬಿಡ್ತದೆ, ಅದರಲ್ಲಿ ಬೆಳೆ ಬರ್ತದೆ, ಏನ್ ತೊಂದ್ರೆ ಆಗಲ್ಲ. ಆದ್ರೆ ಮೇಲಿಂದ ನೀರ್ ಏನ್ ದುಮ್ಕೋದಿದೆ ಸಿಸಿ ಮೇಲಿಂದ, ಅದು ಒಳ್ಳೇದು. ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಆದ್ರೆ ಒಳ್ಳೇದು. ಡ್ರಿಪ್ ಹನಿ ನೀರಾವರಿ ಉಂಟು? ಹನಿ ನೀರಾವರಿ ಇದೆ ನಮ್ಮಲ್ಲಿ, ಕೆಲವೊಂದು ಸ್ವಲ್ಪ ನೀರಿನ ಕೊರತೆ ಇದ್ದರು, ಹನಿ ನೀರಾವರಿ ಮಾಡ್ಯಾರೆ. ಅದರಿಂದ ಅಷ್ಟೇನು ಪ್ರಯೋಜನ ಆಗಲ್ಲ, ಹೊರ್ಕೊಟ್ ಆಗಲ್ಲ ಅದು. ಆ ನೀರು ಅದು ಗಿಡಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಶೇಖರಣೆ ಮಾಡಕ್ ಆಗಲ್ಲ, ಪವರ್ ಕಡಿಮೆ ಆಗ್ತದೆ. ಆವಾಗ ಗಿಡ ಅದು ಒಳ್ಳೇದು, ನೀರ್ ಮಾತ್ರ ಜಾಸ್ತಿ ಬೇಕು. ಆಮೇಲೆ ಅಡಿಕೆ ಗಿಡಗಳಿಗೆ ಗೊಬ್ಬರ ಎಲ್ಲ ಹೇಗೆ ಕೊಡ್ತೀರಿ? ಗೊಬ್ಬರ ಅದಕ್ಕೆ ವರ್ಷಕ್ಕೊಂದು ಟೈಮ್ ಕೊಟ್ರೆ ಸಾಕತ್ತೆ. ಅದಕ್ಕೆ ನಾವು ಸ್ವಲ್ಪ ಸರ್ಕಾರಿ ದೈವಿಕ ಜೀವಾಣು ಗೊಬ್ಬರ, ಅಲ್ಲಿಂದ ಸ್ವಲ್ಪ ಸರ್ಕಾರಿ ಗೊಬ್ಬರನು ಸ್ವಲ್ಪ ಮಿಕ್ಸ್ ಮಾಡ್ತೀವಿ, ಅಲ್ಲಿಂದ ಕೊಟ್ಟಿಗೆ ಗೊಬ್ಬರ. ಈ ಕೊಟ್ಟಿಗೆ ಗೊಬ್ಬರ ಹಾಕುವ ಸಮಯ ಯಾವುದು? ಕೊಟ್ಟಿಗೆ ಗೊಬ್ಬರ ಈ ಜೂನ್ ತಿಂಗಳು ಬಂದಲ್ರಿ, ಈಗ ಮಳೆಗಾಲ 10-10 ಟೈಮಿಗೆ ಈಗ ಹಾಕೊಡ್ಬೇಕು ಈಗ ಕೊಟ್ಟಿಗೆ ಗೊಬ್ಬರನ. ಮತ್ತೆ ರಾಸಾಯನಿಕ ಗೊಬ್ಬರ? ಆದ್ರೆ ರಾಸಾಯನಿಕ ಗೊಬ್ಬರನು ಹಕ್ಕ ಕಡೆ ಏನು ತೊಂದ್ರೆ ಇಲ್ಲ. ಆ ರಾಸಾಯನಿಕ ಗೊಬ್ಬರ ಅದಕ್ಕೆ ಮಿಕ್ಸ್ ಮಾಡಿ ಮೊದಲೊಂದ್ಸರಿ ರಾಸಾಯನಿಕ ಗೊಬ್ಬರ ಹಾಕಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿ ಮೇಲಿಂದ ಒಂದು 2 ಬುಟ್ಟೆ 3 ಬುಟ್ಟೆ ಮಣ್ಣು ಹಾಕಿಬಿಟ್ರೆ ಕರೆಕ್ಟ್ ಅದು ಎಲ್ಲೆಲ್ಲಿ ಹೊರಗೆ ಹೋಗಲ್ಲ ಅಲ್ಲೇ ಹಿಂಗ್ತಾ ಇರ್ತದೆ. ಪ್ರತಿ ಸರ್ತಿ ಮಣ್ಣು ತಂದು ಹಾಕೋದು ಕಷ್ಟ ಅಲ್ವಾ? ಪ್ರತಿ ಸಲ ಹಾಕಲ್ಲ, ಗೊಬ್ಬರ ಹಾಕುವಾಗಲ್ಲ, ಗೊಬ್ಬರ ಹಾಕಿ ಎಲ್ಲ ಟೈಮ್ ಹಾಕಲ್ಲ, ವರ್ಷಕ್ಕೆ ಒಂದ್ ಸಲ ಹಾಕಿಬಿಟ್ರೆ. ವರ್ಷಕ್ಕೆ ಒಂದ್ಸರಿ ಆದ್ರೂ ಸುಮಾರು ಮಣ್ಣು ಬೇಕಲ್ಲ. ಮಣ್ಣು ಬೇಕು, 2 ಬುಟ್ಟೆ 3 ಬುಟ್ಟೆ ಇದ್ರೆ 2 ಬುಟ್ಟೆ 3 ಬುಟ್ಟೆ ಮಣ್ಣು ಹಾಕ್ಬೇಕು. ಸುತ್ತಮುತ್ತ ಮಣ್ಣು ಕೆಲವು ಎಲ್ಲ ಟೈಮ್ ಹಾಕಲ್ಲ, ಎಲ್ಲ ಟೈಮ್ ಹಾಕಲ್ಲ, ಬುಡ ಸ್ವಲ್ಪ ಬಿಡಿಸಿ ಅದಕ್ಕೆ ಗೊಬ್ಬರ ಹಾಕಿ ಅದೇ ಮಣ್ಣು ಹೊರಗಿರ್ತದಲ್ಲ ಅದೇ ಮಣ್ಣು ಹಿಂಗೆ ಮಾಡ್ತಾರೆ ಅಷ್ಟೇ. ಅಂದ್ರೆ ಈ ರಾಸಾಯನಿಕ ಗೊಬ್ಬರದ ಇದು ಹೊರಗೆ ಹೋಗ್ಬಾರದು, ಕಾಜಿಗಿರ್ತದಲ್ಲ ಗಟಾರ ಅದ್ರೊಳಗೆ ಕೊಚ್ಚಿ ಹೋಗ್ಬಾರದು ಅಂತ. ಸರಿ, ಈಗ ಇದಕ್ಕೆ ಮದ್ದು ಬಿಡುವುದೆಲ್ಲ ಹೇಗೆ? ಮದ್ದು ಮಳೆಗಾಲ ಜೂನ್ ಜುಲೈದಲ್ಲಿ ಜೋರು ಮಳೆಗೆ ಹೊಡೆದ್ರೆ ನೀರು ತಾಳ್ಕೊಬಿಡುತ್ತದೆ. ಸ್ವಲ್ಪ ಮಳೆ ಕಡಿಮೆ ಇರಬೇಕು, ಆ ಟೈಪ್ ಹೊಡಿಬಹುದು. ಸುರುವಿನ ಮಳೆ 1-2-3 ಮಳೆ ಬರ್ಬೇಕು. ಬರ್ಬೇಕು ಸ್ಟಾರ್ಟಿಂಗ್. ಇಡೀ ಎಲ್ಲ ಬತ್ತಿ ಒಣಗಿರ್ತಾವ, ಆಗ ಸ್ವಲ್ಪ ಚೇತರಿಸಬೇಕದು. ಆವಾಗ ಮುದ್ದು ಹೊಡಿತೀವಿ. ಈಗ ಮೊದಲಿನ ಹಾಗೆ ಇದು ಮೈಲ್ ತುತ್ತ ಸುಣ್ಣವೇ ಉಪಯೋಗಿಸ್ತಿರೋ ಬೇರೆ ಏನಾದ್ರು ಉಂಟಾ? ಈಗ ಅದೇ ತುತ್ತ ಸುಣ್ಣ ಬಯೋಪಾಟ್ ಅಂತ ಹೊಡಿತಾರೆ. ಅದು ಈ ಮಳೆ ಬೆಳಗದ ಪೂರ್ವದಲ್ಲಿ ಹೊಡಿತಾರೆ ಅದನ್ನ, ಅದರಿಂದ ಸ್ವಲ್ಪ ಎಫೆಕ್ಟ್ ಅಂತ ತರಬೋದು ಜನ. ಗಿಡಕ್ಕೆ ಏನೋ ಎಫೆಕ್ಟ್ ಆಗ್ತದೆ. ನಿಮ್ಮೂರಿನಲ್ಲೆಲ್ಲ ಮೈಲ್ ತುತ್ತ ಸುಣ್ಣವೇ? ತುತ್ತ ಸುಣ್ಣ. ಮೈಲ್ ತುತ್ತು ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಏನಾದ್ರು ಲೆಕ್ಕಾಚಾರ ಉಂಟಾ? ಲೆಕ್ಕಾಚಾರ ಇದೆ. ಅದು 1 ಕೆಜಿ ತಂದ್ರೆ 4 ಡಬ್ಬ 5 ಡಬ್ಬ ಮುಖ್ಯ ಹೊಡಿತಾರೆ ನೀರ್ ಹಾಕಿ. 200 ಲೀಟರ್ ಡ್ರಮ್ ಅಲ್ಲಿ ಮಾಡುದಲ್ವಾ? ಡ್ರಮ್ ಇಲ್ಲಕ್ಕನೆ ನಾವು ಈ ಅಂದಾಜು ಲೆಕ್ಕದ ಮೇಲೆ ಇಂತಿಷ್ಟಕ್ಕೆ ಇಂತಿಷ್ಟು ಡಬ್ಬ 1 ಕೆಜಿ ಒಂದು ಕೆಜಿ ತುತ್ತ ಹಾಕಿ ಸುಣ್ಣ ಹಾಕಿದರೆ ಅದಕ್ಕೆ 5 ಡಬ್ಬ 8 ಡಬ್ಬ ಮಾಡಿ ಹೊಡಿತೀವಿ. ಬಹಳ ಪವರ್ ಇದ್ರೂ ಕಷ್ಟನೇ. ಪವರ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಹೊಡಿಬೇಕಾಗುತ್ತೆ. ಪವರ್ ಜಾಸ್ತಿ ಆದ್ರೆ ಜಾಸ್ತಿ ಆದ ಕೂಡಲೇ ಮತ್ತೆ ಇದ್ರು ಬೇರೆ ಎಲೆ ಸುಟ್ಟು ಹೋಗ್ಬೋದು, ಇಲ್ಲ ಹಿಂಗಾರು ಒಣಗಿ ಹೋಗ್ಬೋದು. ಮಳೆ ಅದ್ರ ತಕ್ಕಾಗಿ ಮಳೆ ಕರೆಕ್ಟ್ ಆಗಿ ಆಗ್ತಾ ಇದ್ರಡಿಲ್ಲ, ಮಳೆಗಾಲ ಎಲ್ಲ ಸ್ವಲ್ಪ ಹಿಂದೇಟ್ ಹಾಕಿಬಿಡ್ತಂದ್ರೆ ಅದು ಕಷ್ಟನೇ ರೈತರಿಗೆ. ಇಲ್ಲ ರೀ, ಆ ಕಾಲಕ್ಕೆ ತಕ್ಕಾಗಿ ಕರೆಕ್ಟ್ ಮಳೆ ಬೆಳೆ ಕರೆಕ್ಟ್ ಆಗಿ ಆದ್ರೆ ರೈತ ಸಮೃದ್ಧ, ಇಲ್ಲ ಅಂದ್ರೆ ರೈತ ಏರುಪೇರು ಆಗ್ತಾ ಇರ್ತಾನೆ, ಸಾಲಗಾರ. ಈ ಹಸು ಸಾಕಣೆ ಬಗ್ಗೆ ಹೇಳಿ, ನೀವು ಎಷ್ಟು ಹಸು ಸಾಕಣೆ ಮಾಡ್ತಿದ್ರಿ? ಹೇಗೆ ಹಸು ಸಾಕಣೆ? ಈಗ ಜರ್ಸಿಯಕ್ಕೆಲ್ಲ ಸಾಕಿದ್ವಿ. ಹೈನುಗಾರಿಕೆಯಿಂದ ನಮ್ಮ ಪ್ರಕಾರ ನೋಡಿದ್ರೆ ಖರ್ಚು ಜಾಸ್ತಿ ಬರುತ್ತೆ, ಉತ್ಪನ್ನ ಕಡಿಮೆ. ಯಾಕೆ? ಅದು ಹಾಲ ಪಾಲು ಮಾಡ್ತಾ ಇದೀವಿ ನಾವೀಗ. ಈಗ ಹೈನುಗಾರಿಕೆ ಮಾಡ್ತಲೇ ಇದೀವಿ ನಾವೀಗ, ಡೈರಿ ಹಾಲು ಕೊಡ್ತಾ ಇದೀವಿ. ಅವರು ಕೊಡೋ ರೇಟು ನಮ್ಗೆ ಹೊಂದದಲ್ಲ, ಇಪ್ಪತ್ತಾರು ರೂಪಾಯಿ ಹಾಕ್ತಾರೆ ಅಲ್ಲೊಂದು ಲೀಟ್ರಿಗೆ. ಈಗ ನಡೆಯೋದು 40-50 ರೂಪಾಯಿ ನಡೀತಿದೆ. ಈ ಹೈನುಗಾರಿಕೆ ನಾವು ಮಾಡೋದ್ರಿಂದ ನಮ್ದು ಈ ಹಿಂಡಿ ರೇಟ್ ನೋಡಿದ್ರೆ 1,500 1,800 ರೂಪಾಯಿ ಒಂದು ಚೀಲ 50 kg ಬ್ಯಾಗಿ ಹಾಕ್ತಾರೆ. ಅದರಿಂದ 1 crore ಆಗಲ್ಲ. ದನ ಸಾಕೋದೊಂದು ಸಾಕೋದ್ ಬಿಟ್ರೆ ದನದ ಬರೋ ಉತ್ಪನ್ನ ಆದಾಯ ಕಡಿಮೆ. ಈಗ ಜನ ಎಷ್ಟೋ ಜನ ಕಡಿಮೆ ಆಗ್ಬಿಟ್ಟಾರ ಈಗ, ಇದರಿಂದ ನಮ್ಗೆ ಪ್ರಯೋಜನ ಆಗಲ್ಲ ಅಂತ ಕಡಿಮೆ ಆಗ್ಬಿಟ್ಟಾರ ಈಗ. ಮೇವಿನ ಬೆಳೆ ಅಂತ ಹೇಳಿ ನೆಟ್ಟು ಬೆಳೆಸ್ತೀರ? ಅದಕ್ಕೆ ಮೇವಿನ ಬೆಳೆ ನೆಟ್ಟು ಅಂದ್ರೆ ಬ್ಯಾಣ ಇದೆ ಅಲ್ರಿ, ಬ್ಯಾಣ ಇರುತ್ತೆ. ಬೇಸಿಗೆಯಲ್ಲಿ ನೀರಿಲ್ಲ, ಒಣಹುಲ್ಲು. ಕೆಲವು ಈ ತೋಟ ಗಿಟ ಇದ್ರಲ್ಲಿ ನೀರ್ ಬಿಡ್ತೀವಲ್ರಿ, ಅದ್ರಲ್ಲಿ ತೋಟದಲ್ಲಿ ಬೆಳೆದಿರ್ತಲ್ಲ ಆ ಹುಲ್ಲನ್ನು ಕೊಯ್ಕೊಂಡು ಆ ಹುಲ್ಲು ತಂದು ಹಾಕ್ತೀವಿ. ಈ ಹುಲ್ಲನ್ನು ನೆಟ್ಟು ಬೆಳೆಸುವ ಕ್ರಮ ಇಲ್ಲ, ನೆಟ್ಟುಗಳು ಬೆಳೆಸೋಕಾದ್ರೆ ಸರಿಯಾಗಿ ಭೂಮಿಗೆ ತಕ್ಕಾಗಿ ಇದ್ರಿಡಿಲ್ಲ, ಅಲ್ಲಿ ನೀರ್ ಇರ್ಬೇಕು ವ್ಯವಸ್ಥೆ, ಅಲ್ಲಿಂದ ಬ್ಯಾಣ ಬೆಟ್ಟ ಇವೆಲ್ಲ ಇರ್ಬೇಕು. ಇದ್ರೆ ತಾನೇ ಅವೆಲ್ಲ ಮಾಡಿ ಎಲ್ಲ ವ್ಯವಸ್ಥೆ ಮಾಡಬಹುದು. ಅಷ್ಟೆಲ್ಲ ವ್ಯವಸ್ಥೆ ಇಲ್ಲಿಲ್ಲ. ಉತ್ತರಾಖಂಡ ಜಿಲ್ಲೆದರಿಗೆ ಕ್ಷೇತ್ರ ಕಡಿಮೆ ಪ್ರತಿಯೊಬ್ಬನಿಗೂ. ಆಮೇಲೆ ಕೃತಕ ಗರ್ಭಧಾರಣೆಗೆ ಸಂಬಂಧಿಸಿದಾಗ ಏನಾದ್ರೂ ಸಮಸ್ಯೆ ಬರ್ತಾ ಇದೆಯಾ? ಅದರಿಂದ ಏನು ಸಮಸ್ಯೆ ಬರ್ತಾ ಇಲ್ಲ ಇಲ್ಲಿ. ಕರು ಓಡ್ತದೆ, ಆದ್ರೆ ಒಂದ್ಸರಿ ಪ್ರಯೋಗ ಮಾಡಿದ ಕೂಡಲೇ ಒಂದೇ ಸರಿ ಕಟ್ಟಲ್ಲ, ಎರಡ್ ಸರಿ ಮೂರ್ ಸಲ ಆಗ್ತದೆ. ಕೆಲವು ಟೈಮ್ ಅಲ್ಲ, ಕೆಲವೊಂದು ಟೈಮ್ ಅಲ್ಲ, ಒಂದೇ ಸರಿಗೆ ಗರ್ಭ ಆಗ್ತದೆ. ಒಂದು ಹಸು ಎಷ್ಟು ಹಾಲು ಕೊಡ್ತದೆ ನಿಮಗೆ? ನಾವೊಂದು ಒಂದು ಹಸು ಒಂದು ಆಕಳು ನಮ್ದು 11 liter ವರೆಗೆ ಕೊಟ್ಟಿದೆ. 11 liter. ನಿಮ್ಮಲ್ಲಿ ಎಷ್ಟು ಹಸು ಇದೆ ಇವಾಗ? ನಮ್ಮ ಈಗ ಎರಡು ಹಸು ಇದೆ, 5-6. ಅದೇ ಕಟ್ಟ ಹಾಕೋದ್ ಕಷ್ಟ ಆಗ್ತದೆ, ಪ್ರಾಬ್ಲಮ್ ಆಗ್ತದೆ. ಹಿಂಡಿ ರೇಟು, ಈ ಹುಲ್ಲಿ ರೇಟು, ಹುಲ್ಲಿಗೆ 50 rupees ಕಟ್ಟಾಗಿ ಒಂದು ಕಟ್ಟಿಗೆ ಆರಿದ್ರೆ ಹಾಕೋದ್ ಕಟ್ಟಾಗಿ. ನೀವೇ ಭತ್ತ ಬೆಳೆಯುವುದಿದ್ರೆ ತೊಂದರೆ ಇಲ್ಲ? ಭತ್ತ ಬೆಳೆತಿದ್ವಿ. ಆಗ ಈಗ ಭತ್ತದ ಸಮಸ್ಯೆ ಏನಾಯ್ತಂದ್ರೆ ಅದು ಬೆಳೆ ಸರಿ ಬರ್ತಿದ್ದಕ್ಕೆ ಈ ಬೆಳೆ ಸರಿ ಬರಲ್ಲ, ರೋಗ ರುಜಿನ ಬಿದ್ದು ಹಾಳಾಗ್ತದೆ. ಅಲ್ಲಿಂದ ಈ ಪ್ರಾಣಿಗಳ ಕಾಟ ಜಾಸ್ತಿ. ಏನೇನು ಪ್ರಾಣಿಗಳು ಬರ್ತವೆ? ಕಾಡ್ಕೋಣ ಭಯಂಕರ. ನವಿಲು, ನವಿಲು ಕಾಟ ಅಂದ್ರೆ ಅದು ಹೇಳಬಾರ್ದು, ಅಷ್ಟು ಕಾಟ ಕೊಡ್ತಾ ಇದ್ದಾವೆ. ಪ್ರಾಣಿ ಹೊಡಿಬಾರ್ದು ಅಂತಾರೆ, ಪ್ರಾಣಿ ವಿಷಯ ಮಾಡಬಾರ್ದು ಅಂತಾರೆ, ಪ್ರಾಣಿ ನಮ್ಮ ವಿಷಯ ಮಾಡ್ತಾ ಇದ್ದೇವೆ. ಈಗ ಕಾಲ ಬದಲಾವಣೆ ಆಗಿದೆ, ಅವುಗಳಿಗೆ ಊಟ ತಿನ್ಲಿಕ್ಕೆ ಆಹಾರ ಇಲ್ಲ, ಎಲ್ಲ ಭೂಮಿ ಮೇಲೆ ಬರ್ತಾವ. ಕೃಷಿಯನ್ನು ಉಳಿಸಬೇಕು ಅಂದ್ರೆ ಏನು ಮಾಡಬೇಕು? ಈಗ ಕೃಷಿ ಉಳಿಸಬೇಕು ಅಂದ್ರೆ ಸರ್ಕಾರ ಏನು ಅದನ್ನ ಯೋಜನೆ ಹಾಕಿರಲಿಲ್ಲ. ನಮ್ಮ ಇವರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆಲ್ಲ ಎಲ್ಲ ಮನವಿ ಕೊಟ್ಟು ನೋಡಿ ಹಾಕಿ, ಪ್ರಾಣಿಯನ್ನು ರಕ್ಷಣೆ ಮಾಡ್ರಿ, ನೀವು ಪ್ರಾಣಿ ಕೊಲ್ಲಬಾರ್ದು ಅಂತೀರಿ. ಆದ್ರೆ ಪ್ರಾಣಿ ನಾವು ಕೊಲ್ಲಕ್ ಹೋಗೋದಲ್ಲ, ನಮ್ಮನಿಗೆ ಹಿಂಸೆ ಕೊಡ್ತಾ ಇದೀವಿ. ಈಗ ನಾವು ಬೆಳೆ ನಮ್ಗೆ ಇಡೋದಿಲ್ಲ, ಎಲ್ಲ ಪ್ರಾಣಿ ಮುಗಿಸ್ಬಿಡ್ತಾವೆ. ಅದಕ್ಕೆ ನೀವು ರಕ್ಷಣೆ ಕೊಟ್ಟಿರೋದು ಅವ್ರಿಗೆ ಆಗಲ್ಲ, ಅವ್ರ ಕೈ ಆಗಲ್ಲ. ಒಳ್ಳೇದು ಧರ್ಮ ಮಂಜಾನಾಯ್ಕ ಅವರೇ, ಅಡಿಕೆ ಸುಲಿಯುವ ಒಂದು ಸ್ವ ಉದ್ಯೋಗವನ್ನು ನೀವು ಮಾಡ್ತಾ ಇದ್ರಿ, ಜೊತೆಗೆ ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ರಿ. ನೀವು 10-15 ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಡಿಕೆ ಸುಲಿಯುವ ಅನುಭವ ಕುರಿತು ಸಿದ್ದಾಪುರ ಹೊಸೂರಿನ ಧರ್ಮ ಮಂಜಾನಾಯ್ಕ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. अरे अरे अरे क्या कर रहा है इधर इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग भी पहली वाली बात कहाँ परंतु सभी डाले सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಸಿಗುವುದು ಸಂತಸ. ಜನಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳೀಗ ಕೃಷಿ ಮಾಹಿತಿ. ಮಳೆ ನೀರ ಕೊಯ್ಲು ಅಂತಂದ್ರೆ ಓಡುವ ನೀರನ್ನು ನಡೆಯುವ ಹಾಗೆ ಮಾಡುವಂತಹದ್ದು, ನಡೆಯುವ ನೀರನ್ನು ತೆವಳುವಂತೆ ಮಾಡುವಂತಹದ್ದು, ತೆವಳುವ ನೀರನ್ನು ನಿಲ್ಲಿಸುವಂತಹದ್ದು ಮತ್ತು ನಿಂತ ನೀರನ್ನು ಇಂಗಿಸುವಂತಹದ್ದು ಎನ್ನುವಂತಹ ಮಾತಿದೆ. ಅಂದ್ರೆ ಬೀಳುವ ಮಳೆ ನೀರಿಗೆ ಭೂಮಿಯಲ್ಲಿ ಇಂಗುವುದಕ್ಕೆ ಸಮಯಾವಕಾಶವನ್ನ ನಾವು ಕಲ್ಪಿಸಬೇಕು. ನಿಮ್ಮ ಜಮೀನಿನಿಂದ ಅದರಷ್ಟಕ್ಕೆ ಬಿಟ್ಟರೆ ಕಾಲು ಗಂಟೆಯಲ್ಲಿ ನೀರು ಹರಿದು ಹೋಗ್ತದೆ. ಇದೇ ನೀರನ್ನ ನೀವು ಯಾವುದಾದ್ರೂ ಕ್ರಮದ ಮೂಲಕ ಅರ್ಧ ಗಂಟೆ ನಿಲ್ಲುವ ಹಾಗೆ ಮಾಡಿದ್ರೆ ಸರಿ ದುಪ್ಪಟ್ಟು ನೀರು ಭೂಮಿಯ ಒಳಗಡೆ ಇಂಗ್ತದೆ. ಇನ್ನಷ್ಟು ಪ್ರಯತ್ನ ಮಾಡಿ 1 ಗಂಟೆ ಕಾಲ ತಡೆ ಹಿಡಿದ್ರೆ ನಿಮ್ಮ ಭೂಮಿ 4 ಪಾಲು ಹೀರಿಕೊಳ್ತದೆ. ಹೀಗೆ ಎಷ್ಟು ಹೆಚ್ಚು ಕಾಲ ಸಾಧ್ಯವೋ ಅಷ್ಟು ಕಾಲ ಮಳೆ ನೀರನ್ನ ಜಮೀನಿನಲ್ಲಿ ಉಳಿಸಿಕೊಂಡ್ರೆ ನೀರು ಇಂಗುವ ದೃಷ್ಟಿಯಿಂದ ತುಂಬಾ ಒಳ್ಳೆಯದಾಗ್ತದೆ. ಮಳೆ ನೀರು ಕೊಯ್ಲು ಮಾಡುವುದಕ್ಕೆ ಬೇರೆ ಬೇರೆ ವಿಧಾನವನ್ನು ಅನುಸರಿಸಲಾಗ್ತದೆ. ಮನೆಯ ಚಾವಣಿಗೆ ದಂಬೆ, ದೋಣಿ ಅಥವಾ ತಾರಸಿ ಮನೆಗೆ ಸೂರ್ಯನ ನೀರು ಕೆಳಗಿಳಿಸುವಂತಹ ಪೈಪ್ಗಳನ್ನು ಜೋಡಿಸಿರುವಂತಹದನ್ನ ನಾವು ಎಲ್ಲ ನೋಡ್ತೀವಿ. ಈ ವ್ಯವಸ್ಥೆ ಇದ್ದಲ್ಲಿ ಒಂದಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಂಡು ಚಾವಣಿಯ ನೀರನ್ನು ನೇರವಾಗಿ ಪೈಪ್ ಮೂಲಕ ಬಾವಿಗೆ ಉಣಿಸಬಹುದು. ಇಲ್ಲಿ ಮೊದಲ 2-3 ಮಳೆಗಳ ನೀರನ್ನು ಹೊರಬಿಡುವಂತಹ ಏರ್ಪಾಡು ಮಾಡಿಕೊಳ್ಳಬೇಕು. ಯಾಕಂದರೆ ಮೊದಲ ಮಳೆಗೆ ವಾತಾವರಣದಿಂದ ಸೇರಿರುವಂತಹ ಅನಿಲಗಳು, ಮಾಡು ಅಥವಾ ತಾರಸಿಯ ಮೇಲಿನ ಕಲ್ಮಶಗಳು ನೀರಿನೊಂದಿಗೆ ಸೇರಿಕೊಂಡು ಕಲ್ಮಶ ಮಾಡುವಂತಹ ಸಾಧ್ಯತೆ ಇರುತ್ತದೆ. ಚಾವಣಿಯ ನೀರನ್ನು ಕೆಳಗಿಳಿಸುವ ಪೈಪಿನ ಮುಚ್ಚಳ ತೆರೆದಿರಿಸಿದರೆ ನೀರು ಹೊರಗೆ ಹೋಗ್ತದೆ. ಮುಚ್ಚಳ ಹಾಕಿದಾಗ ನೀರು ಬಾವಿಯನ್ನು ಸೇರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು. ಹೀಗೆ ಸಂಗ್ರಹಿಸಿರುವಂತಹ ನೀರು ಬಾವಿಯ ಒಳಗಡೆ ಬಿಡುವುದಕ್ಕೆ ಮೊದಲು ಕಸ ಶೋಧಕವನ್ನು ಅಳವಡಿಸುವಂತಹದ್ದು ಕೂಡ ಬಹಳಷ್ಟು ಒಳ್ಳೆಯದು. ಇಲ್ಲಿ 2 ಪದರದ ಬಟ್ಟೆಯನ್ನು ಬಳಕೆ ಮಾಡಬಹುದು, ಇಲ್ಲವೇ ನೈಲಾನ್ ಮೆಷ್ ಅನ್ನು ಬಳಕೆ ಮಾಡಬಹುದು, ಅಥವಾ PVC ಪೈಪ್ನಲ್ಲಿ ಯು ಆಕಾರದ ಒಂದು ಬಾಗುವಿಕೆಯನ್ನು ಕೊಟ್ಟು ನಂತರ ನೀರು ಬಾವಿಗೆ ಹೋಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು. ಹಾಗೆ ಚಾವಣಿ ನೀರನ್ನು ಇಳಿಸುವುದಕ್ಕೆ ಪೈಪ್ ಜೋಡಿಸುವುದು ಕಷ್ಟವಾಗುವಂತಹ ಸಂದರ್ಭದಲ್ಲಿ ಇಂಗು ಗುಂಡಿಗಳನ್ನು ಕೂಡ ತೋಡಬಹುದು. ಇವು ಇಷ್ಟೇ ಗಾತ್ರದಲ್ಲಿ ಇರಬೇಕು ಅಂತಿಲ್ಲ. ಸಾಮಾನ್ಯ ರೀತಿಯಲ್ಲಿ ಮಳೆ ಬಂದಾಗ ಹರಿದು ಬರುವಂತಹ ನೀರನ್ನು ಹಿಡಿದಿಟ್ಟುಕೊಳ್ಳುವಷ್ಟು ದೊಡ್ಡ ಇದ್ರೆ ಒಳ್ಳೆಯದು. ಬಿಸಿಲು ಬೀಳುವಂತಹ ಜಾಗವಾದರೆ ತುಂಬಾ ಅಗಲ ಇರಬಾರದು. ಸುಮಾರು 1 ಮೀಟರ್ ಉದ್ದ, 1/2 ಮೀಟರ್ ಅಗಲ ಹಾಗೂ ಆಳ ಇರುವಂತಹ ಗುಂಡಿಯಲ್ಲಿ ಸುಮಾರು 250 ಲೀಟರ್ ನೀರನ್ನ ಹಿಡಿದಿಟ್ಟುಕೊಳ್ಳಬಹುದು. ಬಾವಿಯಿಂದ ಎಷ್ಟು ದೂರದಲ್ಲಿ ಇಂಗು ಗುಂಡಿಯನ್ನು ತೆಗಿಬೇಕು ಎನ್ನುವಂತಹದ್ದು ಕೂಡ ಮುಖ್ಯವಾಗ್ತದೆ. ಬಾವಿಯ ಹತ್ತಿರವೇ ತೋಡಿದ್ರೆ ಹೆಚ್ಚೇನು ಪ್ರಯೋಜನ ಇಲ್ಲ. ನೀರು ಇಂಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಸಾಕು. ಇಂಗಿರುವಂತಹ ನೀರು ಅಲ್ಲಿನ ಜಲಮಟ್ಟವನ್ನ ಹೆಚ್ಚಿಸುತ್ತದೆ. ಹೀಗೆ ಜಲಮಟ್ಟ ಏರಿದಾಗ ಬಾವಿಯ ನೀರು ಕೂಡ ಹೆಚ್ಚಾಗ್ತದೆ. ಮನೆ ನಿವೇಶನದ ನೀರೆಲ್ಲವೂ ಒಂದೇ ಗುಂಡಿಯಲ್ಲಿ ಇಂಗುವುದಕ್ಕಿಂತ ಅಲ್ಲಲ್ಲಿ ಇಂಗಿಸುವಂತಹದ್ದು ಸೂಕ್ತ. ಶೌಚಾಲಯದ ಹೊಂಡದಿಂದ ಇಂಗು ಗುಂಡಿಗೆ ಕನಿಷ್ಠ 25 ಅಡಿ ಅಂತರವನ್ನಾದರೂ ಇರುವ ಹಾಗೆ ನೋಡಿಕೊಳ್ಬೇಕು. ಸಾಮಾನ್ಯವಾಗಿ 3-4 ಗಂಟೆಗಳಲ್ಲಿ ನೀರು ಇಂಗಿದ್ರೆ ಅದು ಒಳ್ಳೆಯ ಇಂಗುವಿಕೆ ಅಂತ ಹೇಳಬಹುದು. ಇಂಗುವುದು ಕಡಿಮೆಯಾದಲ್ಲಿ ಅದನ್ನು ಹೆಚ್ಚಿಸುವುದಕ್ಕೆ ಸನ್ನೆಗೋಲನ್ನು ಬಳಸಿ ಗುಂಡಿಯ ಒಳಗಡೆ ಲಂಬವಾಗಿ ಎಷ್ಟು ಆಳ ಸಾಧ್ಯವೋ ಅಷ್ಟು ಆಳದ ತೂತುಗಳನ್ನು ಮಾಡಬೇಕು. ಇದರೊಳಗೆ ಮಣ್ಣು ತುಂಬುವುದನ್ನು ತಪ್ಪಿಸುವುದಕ್ಕೆ ದುಂಡಗಿನ ಕಲ್ಲುಗಳನ್ನು ತುಂಬಬಹುದು. ಕೃಷಿ ಭೂಮಿಯಲ್ಲಿ ಇಂಗು ಗುಂಡಿಯನ್ನು ಕೆಲವೊಂದು ರೂಪಾಂತರವನ್ನು ಮಾಡಿಕೊಂಡು ಅಳವಡಿಸಿಕೊಳ್ಳಬೇಕಾಗ್ತದೆ. ಸಮತಳ ಬದುಗಳು ಅಥವಾ ಕಾಂಟೂರ್ ಬಂಡ್ಸ್ ಮತ್ತು ಸಮತಳದ ಕಣಿಗಳು ಅಥವಾ ಕಾಂಟೂರ್ ಟ್ರೆಂಚಸ್, ಇವುಗಳನ್ನು ಬಳಕೆ ಮಾಡುವುದರಿಂದ ಹೆಚ್ಚು ಹೆಚ್ಚು ನೀರು ಇಂಗುವ ಹಾಗೆ ಮಾಡಬಹುದು. ಸಾಮಾನ್ಯವಾಗಿ ರಬ್ಬರ್ ತೋಟಗಳಲ್ಲಿ ಇಂತಹ ವ್ಯವಸ್ಥೆಯನ್ನು ಮಾಡುವುದನ್ನು ನಾವು ನೋಡಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದ್ ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಜಾನಪದ ಸಂಗೀತ ಜಿ ನಾಗರಾಜ್ ತೋಮ್ರಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳು. ನಿನ್ನನು ನಂಬಿದೆ ಮೂಕಾಂಬಿಕೆ, ನಮ್ಮನು ಧರಿಸು ಜಗದಾಂಬಿಕೆ. ನಿನ್ನನು ನಂಬಿದೆ ಮೂಕಾಂಬಿಕೆ, ನಮ್ಮನು ಧರಿಸು ಜಗದಾಂಬಿಕೆ. ನಮ್ಮನು ಧರಿಸು ಜಗದಾಂಬಿಕೆ. ಓ ಜಗ ಜನನಿ, ಓ ಜನರ ಜನನಿ, ಓ ಜಗ ಜನನಿ, ಓ ಜನರ ಜನನಿ. ದಯ ಮಾಡಿ ಹರಿಸಮ್ಮ ಮೂಕಾಂಬಿಕೆ, ದಯ ಮಾಡಿ ಹರಿಸಮ್ಮ ಮೂಕಾಂಬಿಕೆ. ಮೂಕಾಂಬಿಕೆ ನಿಮ್ಮನು ನಂಬಿದೆ ಮೂಕಾಂಬಿಕೆ, ನಮ್ಮನು ಉದ್ಧರಿಸು ಜಗದಾಂಬಿಕೆ. ನಿಮ್ಮನು ನಂಬಿದೆ ಮೂಕಾಂಬಿಕೆ, ನಮ್ಮನು ಉದ್ಧರಿಸು ಜಗದಾಂಬಿಕೆ. ಜಗದಾಂಬಿಕೆ ಬಾಳೋ ಬೆಳಗಮ್ಮ ಭಕ್ತರಿಗೆ ಎಲ್ಲ, ಬಾಳೋ ಬೆಳಗಮ್ಮ ಭಕ್ತರಿಗೆ ಎಲ್ಲ. ನಿನ ಧ್ಯಾನ ಮಾಡುವೆ ಮೂಕಾಂಬಿಕೆ, ಶ್ರೀ ಜಗದಾಂಬಿಕೆ ಕೊಲ್ಲುರ ಮೂಕಾಂಬಿಕೆ. ನಿನ್ನನು ನಂಬಿರುವ ಮೂಕಾಂಬಿಕೆ, ನಮ್ಮನು ಉದ್ಧರಿಸು ಜಗದಾಂಬಿಕೆ. ನಿನ್ನನು ನಂಬಿರುವ ಮೂಕಾಂಬಿಕೆ, ನಮ್ಮನು ಉದ್ಧರಿಸು ಜಗದಾಂಬಿಕೆ. ನಮ್ಮನು ಉದ್ಧರಿಸು ಜಗದಾಂಬಿಕೆ. ಕನ್ನಡ ನಾಡಿನ ಮಣ್ಣಲ್ಲಿ ನೀನು, ಕನ್ನಡ ನಾಡಿನ ಮಣ್ಣಲ್ಲಿ ನೀನು. ಮೂಕಾಂಬಿಕೆ ನಿಮ್ಮನು ನಂಬಿರುವ ಮೂಕಾಂಬಿಕೆ, ನಮ್ಮನು ಉದ್ಧರಿಸು ಜಗದಾಂಬಿಕೆ. ನಮ್ಮನು ಉದ್ಧರಿಸು ಜಗದಾಂಬಿಕೆ, ನಮ್ಮನು ಉದ್ಧರಿಸು ಜಗದಾಂಬಿಕೆ. ನಮ್ಮ

ಜಿ ನಾಗರಾಜ್ ತೋಮರಿ ಹಾಗೂ ಸಂಗಡಿಗರಿಂದ ಕೆಮ್ಮೆರೆ ಜೋಗಿ ಪದಗಳನ್ನು ಕೇಳಿದಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.